ಕೆಆರ್ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ಮುಖ್ಯಮಂತ್ರಿ ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಡ್ರ್ಯಾಗನ್ ಫ್ರೂಟ್ ಬೇಸಾಯ. ಈ ವಿಷಯವಾಗಿ ಹೊನ್ನಾವರ ಅನಂತವಾಡಿಯ ಕೇಶವ ಮಂಜುಗೌಡ ಅವರೊಂದಿಗೆ ಸಂದರ್ಶನ. ಕೇಶವ ಮಂಜುಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಯಲ್ಲಿ ಹೊಸತನ ಬೇಕು, ಒಂದಷ್ಟು ಪ್ರಯೋಗವನ್ನ ಮಾಡಬೇಕು ಅಂತ ನಿಮಗೆ ಬಹಳ ಆಸಕ್ತಿ ಇದೆ ಅಂತ ನಾವು ಕೇಳಿದ್ವಿ. ಈ ಪ್ರಯೋಗಶೀಲತೆ ಯಾಕೆ ಬೇಕು ಕೃಷಿಯಲ್ಲಿ? ನಮ್ಮ ಮನಸ್ಸಿಗೆ ನೆಮ್ಮದಿಗೋಸ್ಕರ ಪ್ರಯೋಗ ಮಾಡಬೇಕು. ಹೊಸ ಹೊಸ ಬೆಳೆಯನ್ನು ಮಾಡಿದ್ರಿಂದ ಅದರಿಂದ ಒಳ್ಳೆ ಇಂಪ್ರೂವ್ ಆಗಿದ್ರೆ ನಮಗೆ ಮತ್ತೆ ಉಳಿದವರಿಗೆ ಹೇಳಲಿಕ್ಕೆ ಬೇಕಾಗ್ತದೆ. ಮತ್ತೆ ನಾವು ಇಂಪ್ರೂವ್ ಇನ್ನೊಬ್ರಿಗೆ ತೋರಿಸ್ಬೇಕಲ್ರಿ, ಕೃಷಿಯಲ್ಲಿ ಮಾಡಿ ತೋರಿಸುವಂತದ್ದು. ಅದಕ್ಕೆ ಮಾಡ್ತಿದ್ವಿ. ಹೊಸ ಡ್ರ್ಯಾಗನ್ ಮತ್ತೆ ದ್ರಾಕ್ಷಿನ ಇಲ್ಲಿ ಪ್ರಯೋಗ, ಮತ್ತೆ ಏಲಕ್ಕಿ ಮತ್ತೆ ಮೂಸಂಬಿ ಈ ಟೈಪ್ ಮಾಡ್ತಾ ಇದ್ದೆ ಪ್ರಯೋಗ ಸರ್. ನಾವು ಈಗ ಸಾಂಪ್ರದಾಯಿಕವಾಗಿ ನೀವು ಭತ್ತದ ಕೃಷಿಯನ್ನು ಕೂಡ ಒಂದು ಕಾಲದಲ್ಲಿ ಮಾಡಿದಂತವರು, ಆಮೇಲೆ ಭತ್ತದ ಕೃಷಿ ಬಿಟ್ಟು ಅಡಿಕೆ ಕೃಷಿಯನ್ನು ಕೂಡ ಮಾಡಿ, ಅಡಿಕೆಯಿಂದ ಮಾಡಿ ಆ ಪ್ರಶಸ್ತಲೇ ಸಿಕ್ಕಿದೆ ಸರ್. ನಮ್ಮ ಅಡಿಕೆಯಿಂದ ಪ್ರಸಸ್ತ ಕುಳ್ಳದ ಇಂಟರ್ ಮಾಡಿ ಕುಳ್ಳ ತಳಿಯೆಲ್ಲ ಮಾಡಿದ್ದು. ಈಗ ಪೈನಾಪಲ್ ಮಾಡಿದ್ದೆ. ಪೈನಾಪಲ್ ಇಂದ ಇಲ್ಲಿ ಮುಂಬೈ ದಿಲ್ಲಿ ಎಲ್ಲ ಕಳಿಸಿದ್ದೆ ನಾನು, ಲೋಡ್ ಲೋಡ್ ಕಳಿಸಿದ್ದೆ. ಈಗ ಹೇಗೆ ಉಂಟು ಪರಿಸ್ಥಿತಿ? ಈಗ ನಮ್ಗೆ ಸ್ವಲ್ಪ ಆರೋಗ್ಯದ ಸ್ವಲ್ಪ ಸಮಸ್ಯೆ ಬಂದು ಈಗ ಸ್ವಲ್ಪ ಅದನ್ನ ಬಿಟ್ಟು ಈಗ ಬೇರೆ ಪಾರ್ಟ್ನರ್ ಆಗಿ ಮಾಡಿದ್ದು ಸ್ವಲ್ಪ ಟೈಮ್ ಕಡೆ, ಅದನ್ನ ಬಿಟ್ಟು ಈಗ ಹೊಸ ಹೊಸ ಬೆಳೆ ಮತ್ತೆ ಕುಂತು ಮನೆಯಲ್ಲಿ ಮಾಡೋದು. ಈಗ ಡ್ರ್ಯಾಗನ್ ಸ್ವಲ್ಪ ಪ್ರಯೋಗ ಮಾಡ್ತಿದ್ದೆ, ಈಗ ಸ್ವಲ್ಪ ದ್ರಾಕ್ಷಿ, ಒಂದ್ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಮೂಸಂಬಿ ಮತ್ತೆ ಎಗ್ ಫ್ರೂಟ್ಸ್ ಎಲ್ಲ ಸ್ವಲ್ಪ ಪ್ರಯೋಗ ಮಾಡ್ತಿದ್ದೆ, ನೋಡ್ಬೇಕು ಇನ್ನು ಮತ್ತೆ ಹೆಚ್ಚಿನ ರೀತಿ ಯಾವ ರೀತಿ ಬರ್ತದೆ ಅಂತ ಸರ್. ಸ್ವಲ್ಪ ಈಗ ಈ ಡ್ರ್ಯಾಗನ್ ಕೃಷಿಯ ಬಗ್ಗೆ ಮಾತನಾಡುವ, ಇದರ ಒಂದು ಪ್ರಾರಂಭಿಕವಾಗಿ ಮೂಲಭೂತ ಸಿದ್ಧತೆ ಅಂದ್ರೆ ಏನೇನು ಮಾಡ್ಕೊಳ್ಬೇಕಾಗ್ತದೆ? ಮೂಲಭೂತ ಅದಕ್ಕೊಂದು 6 ಫುಟ್ ಒಂದು ಕಂಬ ಬೇಕಾದ ಸರ್. ಕಲ್ಲಿನ ಕಂಬವೋ ಸಿಮೆಂಟ್ ಕಂಬವೋ? ಕಲ್ಲಿನ ಕಂಬ ನಡೀತದೆ, ಸಿಲೆ ಕಂಬ ನಡೀತದೆ ಸರ್. ಅದನ್ನ ಮಾಡಿ ಮತ್ತೆ ಬುಡದಲ್ಲಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಎಲ್ಲ ಒಳ್ಳೆ ಫಲವತ್ತತೆ ಮಾಡ್ಕೊಂಡು ಭೂಮಿ ಎಲ್ಲೊಂದು ಗಿಡ ಸಸಿ ತರ. ಒಂದು ಸಸಿಗೆ ಇಲ್ಲಿ ಬರೋ 70 ರೂಪಾಯಿ ಬೀಳ್ತದೆ. ಈಗ ಎಲ್ಲಿಂದ ತಗೊಂಡ್ಬರ್ತೀವಿ ಸಸಿ? ನಾವು ಸಸಿ ಬಿಜಾಪುರ ಅಂತ ಸಸಿ ಸರ್. ಬಿಜಾಪುರ ಸ್ವಲ್ಪ ಒಣ ಪ್ರದೇಶ ಅಲ್ಲ? ಅಲ್ಲಿಂದ ಒಣ ಒಂದು ವಾರದಲ್ಲಿ ಜಾಸ್ತಿ ಮಳೆ ಬರುವ ಪ್ರದೇಶ. ಇಲ್ಲಿ ಮಳೆ ಬರ್ತದೆ, ಒಣ ಅಲ್ಲಿಂದ ಒಣ ಬೆಳೆಗೆ ಬೆಳೆಯುವಂತ ಡ್ರ್ಯಾಗನ್ ಸರ್. ಇದು ಇಲ್ಲಿಯ ವಾತಾವರಣ ಅದಕ್ಕೆ ಹೊಂದಾಣಿಕೆ ಆಗ್ತದ? ಇಲ್ಲಿ ವಾತಾವರಣ ಹೊಂದಾಣಿಕೆ ಆಗ್ತದೆ. ಕೆಲವರು ಪ್ರಯೋಗ ಮಾಡಿದ್ರು ಸರ್ ಇಲ್ಲಿ ಬಡ್ಕದಲ್ಲಿ ಮಾಡಿದ್ರು, ಅದಕ್ಕೆ ನಾವು ಸ್ವಲ್ಪ ಪ್ರಯೋಗ ಮಾಡುವಂತ ಮಾಡ್ತಿದ್ವಿ. ಎಷ್ಟು ಬುಡ ಹಾಕೊಂಡಿದ್ರಿ? ಈಗ ಒಂದು 200 ಬುಡ. 200 ಕಂಬ ತೋಟ, 200 ಕಂಬದಿಂದ ಸರ್ 800 ಬುಡ. ಅದು ಒಂದು ಕಂಬಕ್ಕೆ 4 ಗಿಡ, ಒಂದು ಕಂಬಕ್ಕೆ 4 ಬುಡ ಹಾಕಿ ಬುಡ ಹಾಕುವ 800 ಗಿಡ ಹಾಕಿದ್ವಿ ಸರ್. ಈಗ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಷ್ಟು ದೂರ? 10 ಪಟ ಇರ್ಬೋದು ಸರ್. ನಾವು 8 ಪಟ ನೆಟ್ಟಿದ್ದು. 10 ಪಟ ಇರಬೇಕು ಅಂತ ಯಾರು ಹೇಳಿದ್ರು? ಮತ್ತೆ ಬೇರೆ ತಿಳಿದಿದ್ದು ಸರ್. 8 ಫುಟ್ ಹತ್ತಿರ ಆಯ್ತು ಇವಾಗ. 8 ಫುಟ್ ಸ್ವಲ್ಪ ಹತ್ತಿರ ಆಯ್ತು. ಆದ್ರೆ ನಾವು ನೋಡುವಂತ 8 ಫುಟ್ ಹಾಕಿದ್ವಿ ಸರ್. ಈಗ ಅದು ಒಂದ್ ಸಾರಿ ನೆಟ್ಟು ಸರ್, 35 ವರ್ಷ ಬರ್ತದೆ ಅಲ್ರಿ. ಅದಕ್ಕೆ ಈಗ ಹಾಕಿ ಎಷ್ಟು ವರ್ಷ ಆಯ್ತು? ಈಗ ನಾವು 1.5 ವರ್ಷ ಎಲ್ಲ ಟೈರ್ ಕ್ರಾಸ್ ಆಗಿ 6 ಫುಟ ಹೋಗಿದೆ ಎಲ್ಲ. ಈಗ 6 ಫೂಟಿನ ಒಂದು ಕಲ್ಲಿನ ಕಂಬ ಹಾಕಿದ್ರೆ ಅದಕ್ಕೆ ಮೇಲೆ ಟೈರ್ ಕಟ್ಟಬೇಕು. ಮೇಲೆ ಟೈರ್ ಕಟ್ಟಬೇಕು. ಯಾಕೆ ಟೈರ್ ಬೇಕು? ಟೈರ್ ಅದೇ ಬೀಳದೆ ಇರುವಾಗ ಅದಕ್ಕೆ ಹೂ ಬಿಡ್ಲಿಕ್ಕೆ ಅದಕ್ಕೆ ಕ್ರಾಸ್ ಆಗ್ಬೇಕಾಗ್ತದೆ. ಈಗ ಹೀಗೆ ಅಡ್ಡಾದ್ಮೇಲೆ ಹೂ ಬರ್ತದೆ ಸರ್. ಅದು ಅದಕ್ಕೆ ಆಮೇಲೆ ಅದು ಬೀಳ್ತಾ ಇದ್ದ ಹಾಗೆ ಅದಕ್ಕೆ ಕಟ್ತಾ ಹೋಗ್ಬೇಕಾ? ಇಲ್ಲ ಇಲ್ಲ, ಅದೇ ಬೇರಲ್ಲಿ, ಅದೇ ಬೇರೆಲ್ಲೋ ಗ್ರಿಪ್ ಇದೆ ಅದರಲ್ಲೇ ಇಟ್ಕೋತಾರೆ ಕಂಬನದು. ಟೈರ್ ಒಂದು ಟೈರ್ ಆಧಾರಕ್ಕೆ ಬೇಕು ಅಷ್ಟೇ, ಟೈರ್ ಮತ್ತೆಂತ ಬೇಡ ಸರ್. ಅದಕ್ಕೆ ಹೂ ಬರ್ತದೆ, ನೇತಾಡ್ಕೊಂಡಿರ್ತದೆ ನೇತಾಕ. ಅದಕ್ಕೆ ಹೂ ಬರ್ತದೆ, ನಮ್ದು ಹೂ ಬರೋ ಹಂತದಲ್ಲಿ ಉಂಟು ಇವಾಗ. ಈ ವರ್ಷದ ಯಾವ ಸಮಯದಲ್ಲಿ ಹೂ ಬಿಡೋದು? ಅದೇ ಹೂ ವರ್ಷದ ಮಳೆಗಾಲ ಲಾಸ್ಟಿಗೆ ಬಿಡೋದು. ಮಳೆ ಇವಾಗ ಹೂ ಬರ್ತದೆ, ಇವಾಗ ಬರೋದು. ಈಗ ಹಣ್ಣು ಸಿಗೋದಿಲ್ವಾ? ಈಗ ಹಣ್ಣು ಸಿಗ್ತದೆ. ಈಗ ಸ್ಟಾರ್ಟ್ ಈಗ ನಮ್ದು ಇನ್ನೂ ಮತ್ತೆ ರಿಕವರ್ ಆಗ್ತಾ ಉಂಟು. ಸ್ವಲ್ಪ ಕಟ್ ಮಾಡ್ಬೇಕು ಅದು ಮೇಲೆ ಹೋದ ತಕ್ಷಣ, ಕಟ್ ಮಾಡಿದ ತಕ್ಷಣ ಸೈಡಿಗೆಲ್ಲ ಫುಲ್ ಬರ್ತದೆ, ಹೂ ಬರೋ ಇದು ಬರ್ತದೆ. ಆಮೇಲೆ ಇದಕ್ಕೆ ಗೊಬ್ಬರ ಎಲ್ಲ ಏನೇ ಕೊಡ್ತೀರಿ? ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಪೊಟ್ಯಾಕ್ಸ್ ಎಲ್ಲ ಕೊಡ್ಬೇಕು ಸರ್. ಪೊಟ್ಯಾಕ್ಸ್ ಎಲ್ಲ ಕೊಡೋದ್ರಿಂದ ಗಿಡ ದಪ್ಪ ದಪ್ಪ ಆಗುತ್ತೆ, ಸ್ಟ್ರಾಂಗ್ ಆಗಿ ಬೆಳೀತದೆ. ಎಷ್ಟು ಕೊಡ್ಬೇಕು ಒಂದು ಬುಡಕ್ಕೆ? ಒಂದು ಬುಡಕ್ಕೆ ಒಂದು 100-200 ಗ್ರಾಮ್. 100-200 ಗ್ರಾಮ್ ಒಂದು ಕಲ್ಲಿನ ಬುಡಕ್ಕೆ ನಾಲ್ಕು ಗಿಡ ಕೊಡುವ. ಪೊಟ್ಯಾಕ್ಸ್ ಮತ್ತು ಪೊಟ್ಯಾಕ್ಸ್ ಮತ್ತು ಕೊಟ್ಟಿಗೆ ಗೊಬ್ಬರ ಕೊಡುವ. ಒಂದೇ ಸಾರಿ ಕೊಡುದ ವರ್ಷಕ್ಕೆ? ವರ್ಷಕ್ಕೆ ಒಂದು 2 ಸಲ ಕೊಡ್ಬೇಕು ಸರ್. ನಾವೀಗ ಒಂದು 2 ಸಲ ಕೊಟ್ಟಿದ್ದೀವಿ, 2-3 ಸಲ ಕೊಟ್ಟರೆ ನಡೀತದೆ ಅದು. ಇಷ್ಟು ನಾವು ಗೊಬ್ಬರ ಕೊಟ್ಟರಿಂದ ಸ್ಪೀಡ್ ಬೆಳೀತದೆ. ಈಗ ಒಂದು ಗಿಡ ನೆಟ್ಟು ಒಂದೂವರೆ ವರ್ಷದಲ್ಲಿ ಮೇಲೆ ತುರಿ ತನಕ ಹೋಗ್ತದೆ ಸರ್? ಹೋಗ್ತದೆ. ಅದರಲ್ಲಿ ಬ್ರಾಂಚಸ್ ಎಲ್ಲ ಬರ್ತದಲ್ಲ? ಬ್ರಾಂಚಸ್ ಎಲ್ಲ ಬರ್ತಾ ಇರ್ತದೆ ಸರ್. ಕೆಲವೊಂದೊಂದು ಬ್ರಾಂಚಸ್ ಕೆಳಗಡೆ ಬಿದ್ದೋಗ್ತದೆ, ಅದ್ರ ತೆಗಿಬೇಕು. ಕಡೆ 2-3 ಎಕ್ಸ್ಟ್ರಾ ಬಂದಿರೋ ತೆಗಿಬೇಕು ಸರ್. ಒಂದೇ ಹೋಗ್ಲಿಕ್ಕೆ ಬಿಡ್ಬೇಕು ಅದು. ಟೈರ್ ತನಕ ಒಂದೇ ಹೋಗ್ಬೋದು? ಒಂದು ಅಲ್ಲಿಂದ ಕಡೆ 2-3 ಹೋಗ್ಬೋದು, ಟೈರ್ ತನಕ ಒಂದೇ ಹೋಗ್ಬೇಕು ಸರ್. 2-3 ಹೋಗ್ಬಿಟ್ರೆ ಅದು ಬೆಳೆಯೋದು ಪ್ರಮಾಣ ಕಡಿಮೆ ಆಗ್ತದೆ, ದಪ್ಪ ಬರೋದು, ಮತ್ತೆ ಕಾಯಿ ಸೈಜ್ ಸಣ್ಣ ಆಗ್ಬಿಡ್ತದೆ 2-3 ಹೋಗ್ಬಿಟ್ರೆ ಕ್ರಮ. ಆಮೇಲೆ ಈಗ ಹಟ್ಟಿ ಗೊಬ್ಬರ ಕೊಟ್ಟು ನೀರೆಲ್ಲ ಹೇಗೆ ಕೊಡೋದು? ನೀರೆಲ್ಲ ವಾರಕ್ಕೊಂದು 5 ಲೀಟರ್. ವಾರಕ್ಕೆ 5 ಲೀಟರ್ ಡ್ರಿಪ್ ಹಾಕೋದ? ಡ್ರಿಪ್ಪಲ್ಲಿ ವಾರಕ್ಕೊಂದು 5. ಜಾಸ್ತಿ ನೀರು ಬೇಡ, ಒಣ ಬೆಳೆದು ಜಾಸ್ತಿ ಕೊಟ್ಟರೆ ಕೊಳತು ಹೋಗ್ತದೆ? ಜಾಸ್ತಿ ಕೊಳೆಯುವಂತ ಸಮಸ್ಯೆ ಇಲ್ಲವರು ನೀರು ನಿಲ್ಲಬಾರ್ದು ಅಷ್ಟೇ ಬುಡದಲ್ಲಿ. ಕೊಳೆಯುವಂತ ಸಮಸ್ಯೆ ನಮ್ಮಲ್ಲೇನು ಬರಲಿಲ್ಲ. ಇನ್ನು ಈಗ ಬೇಸಿಗೆಯಲ್ಲೆಲ್ಲ ಜಾಸ್ತಿ ಬಿಸಿಲಿಂದಾಗಿ ನಾವು ಹಳದಿ ಆಗೋದು ಅಥವಾ ಒಣಗುವುದೆಲ್ಲ ಬರ್ತದ? ಸ್ವಲ್ಪ ಹಳದಿ ಬರ್ತದೆ. ಅದಕ್ಕೆ M40 ಬಂತ ಸ್ಪ್ರೇ ಮಾಡ್ಬೇಕು. M45 ಮೆಂಕೋಜಬ್ ಅದು ಸ್ಪ್ರೇ ಮಾಡ. ಅದು ಹಳದಿ ರೋಗ ಸಾಧನ ಎಲ್ಲ ಗಿಡಕ್ಕೆ ಬರ್ತದೆ. ಪೈನಾಪಲ್ ಬರ್ತದೆ, ಅದಕ್ಕೆ ಮೆಂಕೋಜಬ್ ಪ್ರಯೋಗ ಮಾಡ್ಬೇಕು. ಮತ್ತೆ ಡ್ರ್ಯಾಗನ್ ಬರ್ತದೆ, ಸುಣ್ಣ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ ಕೆಲವರು? ಹಾ, ಸುಣ್ಣ ಮಾಡ್ತದೆ. ಅದಕ್ಕೆ ಮೆಂಕೋಜಬ್ ಕೊಳೆ ರೋಗ ಮೆಂಕೋಜಬ್ ಸರ್ M40 ಅಂತ ಹೇಳ್ತದೆ. ಅದು ಪ್ರಯೋಗ ಮಾಡ್ಬೇಕು ಎಲ್ಲ ಗಿಡ. ಈ ಅಡಕೆ ಇಡಕೆ ಕೂರ ಅದನ್ನು ಪ್ರಯೋಗ ಮಾಡ್ತಾರೆ ಮೆಂಕೋಜಬ್. ಅದು ಸುಳಿ ಕಟ್ಟಿದ್ರೆ ಮೆಂಕೋಜಬ್ ಪ್ರಯೋಗ ಮಾಡ್ಬೇಕು, ಒಳ್ಳೆ ಬರ್ತದೆ ನಮ್ದೆಲ್ಲ ಬಂದಿದೆ. ಆಮೇಲೆ ಇದರಲ್ಲಿ ಏನಾದ್ರೂ ಕೀಟ ರೋಗಗಳು ಬರ್ತವೆ ಬೇರೆ? ಕೀಟ ಏನು ಬೇರೆ ಅಂತ ರೋಗ ಅಂತ ಬರುದು ಕೀಟ ಇದೆ. ಈಗ ಸಾಮಾನ್ಯವಾಗಿ ಗಿಡಗಳಲ್ಲೆಲ್ಲ ಈ ಬಿಳಿ ಹೂವು ಏನು ಮಿಲಿ ಬಗ್ ಅಂತ ಎಲ್ಲ ಬರ್ತದೆ, ಅಂತ ಕೀಟಗಳೆಲ್ಲ ಬರ್ತವೆ? ಒಂದ್ ಸಣ್ಣ ಸಣ್ಣ ಕೀಟ ಕೆಲವು ತಿಂತಾವ ಗಿಡನ ತಿಂತಾವ ಬೆಳೀತಾರ. ಅದನ್ನ ಬಂದ ಟೈಮ್ ನಾವು ನೋಡಿ ಅದನ್ನ ಕೀಟ ತೆಗೆದು ಬಿಡೋದು. ಸ್ವಲ್ಪ ಕೈ ತೆಗಿಬೇಕು. ಸ್ಪ್ರೇ ಮಾಡ್ಬೇಕಾ? ಸ್ಪ್ರೇ ಒಂದೇ ಗಿಡನ ಕಟ್ ಮಾಡ್ಬಿಡ. ಅದು ಎಳೆ ಇದೆ ತಿಂತದೆ, ಚಿಗುರನ್ ತಿಂತ. ಅದು ಬೇರೆ ಏನ ತಿನ್ನುವಂತ ಇದೆ, ಮಂಗಲ ತಿನ್ನೋದಿಲ್ಲ ಅದು. ಅದು ಮುಳ್ಳು ಇರ್ತದೆ, ಅದಕ್ಕೆ ಮಂಗಲ್ ಬರ್ತದೆ. ಆಮೇಲೆ ಈಗ ಗಿಡ ನೆಟ್ಟು ಎಷ್ಟು ಸಮಯದಲ್ಲಿ ಹೂ ಬಿಡ್ತದೆ? ಅದು 1.5 ವರ್ಷಕ್ಕೆ ಸರ್. ಕೆಲವರು 8 ತಿಂಗಳಿಗೆ ಅಂತ ಹೇಳ್ತಾರೆ. 8 ತಿಂಗಳ ನಮ್ಮಲ್ಲಿಂದ ಬರಲಿ 1.5 ವರ್ಷಕ್ಕೆ ಬರ್ತದೆ ಅಷ್ಟೇ. 1.5 ವರ್ಷ ಟೈರಿನ ಜೋತಾಡಲಿಕ್ಕೆ ಶುರು ಮಾಡಿ ಎಷ್ಟು ಸಮಯ ಆಗ್ಬೇಕು? ಜೋತಾಡಲು ಶುರು ಮಾಡಿ ಒಂದು 3-4 ತಿಂಗಳಾಗಬೇಕು. ಫುಲ್ ಇದು ಬರಬೇಕು, ರಿಕವರ್ ಆಗ್ಬೇಕು. ಅದು ಫುಲ್ ಗಿಡ ಎಲ್ಲ ಬಂದು ಛತ್ರಿ ಟೈಪ್ ಇತ್ತದೆ ಸರ್. ಎಲ್ಲ ಫುಲ್ ಛತ್ರಿಯಾಗಿ ಕಾಣಬೇಕು, ಫುಲ್ ಕಂಡ ತಕ್ಷಣ ಬರ್ತದೆ. ಅದನಂತರ ಹೂಗೆ ಪರಾಗಸ್ಪರ್ಶ ಮಾಡಬೇಕು. ಕೈಯಿಂದ ಮಾಡಬೇಕು ಪರಾಗಸ್ಪರ್ಶ? ಕೈಯಿಂದ ಮಾಡೋದು. ಜೇನುಣ್ಣ ಮಾಡ್ತದೆ ಅಂತ ಹೇಳ್ತಾರ? ಜೇನುಣ್ಣ ಯಾರ ಪರಾಗ ಆಗುದಿಲ್ಲ ಸರ್. ಅದು ಇದು ತೆಗೆದು ಸ್ವಲ್ಪ ಸರಿಯಾಗಿ ಮಾಡ್ಬೇಕು. ಅದು ಹೇಗೆ ಮಾಡೋದು ಪರಾಗಸ್ಪರ್ಶ? ಅದ್ ಮೇಲ್ಗಡೆ ಒಂದು ಹೂ ಹೋಗ್ತಾ ಆ ಹೂ ತ ಇನ್ನೊಂದೆಲ್ಲ ಹಾಕ್ಬಿಡಿ. ಇದು ವೆನೆಲ್ಲ ಮಾಡಿ ಸೇಮ್ ಸರ್. ಇದು ಮತ್ತೆ ಸ್ವಲ್ಪ ಹೂ ಸ್ವಲ್ಪ ದೊಡ್ಡ ಬರ್ತದೆ, ವೆನೆಲ್ಲ ಸಣ್ಣ ಹೂ, ಇದು ದೊಡ್ಡ ಬರ್ತದೆ. ಹೂ ಕಾಣ್ಲಿಕ್ಕೆ ಹೇಗಿರ್ತದೆ? ಈ ರಾತ್ರ ರಾಣಿ ಅಂತ ಹೇಳ್ತೀವಲ್ಲ, ಸ್ವಲ್ಪ ಗುಲಾಬಿ ಹೂಕಿಂತ ಸ್ವಲ್ಪ ದೊಡ್ಡ ಇರ್ತದೆ. ಬ್ರಹ್ಮಕಮಲ ಅಂತ ಕೇಳಿದ್ರೆ? ಬ್ರಹ್ಮಕಮಲ ಆ ಟೈಪ್ ಅಲ್ಲೇ ಇರ್ತದೆ. ಮೇಲ್ಗಡೆ ಒಂದು ಇದ್ದು ಉದ್ದ ಬಂದಿರ್ತದೆ, ಅದನ್ನ ಸ್ವರ್ಗ ಸ್ಪರ್ಶ ಮಾಡ. ಅದ್ರ ತೆಗೆದ ಮೂರ್ದಲ್ಲ ಹಾಕ್ಬಿಡ್ಬೇಕು, ಆವಾಗ್ತದೆ ಸ್ವರ್ಗ. ಒಂದ್ಸರಿ ಈಗ ಪರಾಗಸ್ಪರ್ಶ ಆದ್ಮೇಲೆ ಹಣ್ಣು ಆಗ್ಲಿಕ್ಕೆ ಎಷ್ಟು ಸಮಯ ಟೈಮ್ ಬೇಕು? 45-50 ದಿವಸ ಆಗ್ತದೆ. 45 ದಿವಸ ಆ ಟೈಮಲ್ಲಿ ನೀರೆಲ್ಲ ಕೊಡ್ತಾ ಇರ್ಬೇಕು. ಒಂದು ಬುಡದಲ್ಲಿ ಎಷ್ಟು ಹಣ್ಣು ಆಗ್ತದೆ? ಒಂದು ಬುಡದಲ್ಲಿ ನಾವೀಗ ಪ್ರಯೋಗ ಮಾಡಿರೋದು ಸರ್. ಒಂದು ಮಾತ್ರ ಸ್ಟಾರ್ಟ್ ಆಗಿದೆ ಅಷ್ಟೇ. ಎಷ್ಟು ಬರ್ತಾ ಇನ್ನೊಮ್ಮೆ ನೋಡ್ತಾ ನೋಡ್ಬೇಕು ಪ್ರಯೋಗ ಮಾಡ್ತಿರೋ. ಬೇರೆ ತೋಟದಲ್ಲೆಲ್ಲ ನೋಡಿದ್ರೆ? ಬೇರೆ ತೋಟದಲ್ಲ ನೋಡಿ ಸರ್. ಒಂದು 2-3 ವರ್ಷದಿಂದ ಬರ್ತಿರೋ ನೋಡಿ, ಒಳ್ಳೆ ಸೈಜ್ ಬರ್ಬೇಕು ಮೇನು. ಕೆಲವು ಒಂದು ಗಿಡದಲ್ಲಿ ಹೋದ ಎಷ್ಟೇ ಹಾಗೆ ಹೋಗ್ತದೆ, ಎಲ್ಲ ಹಾಗೆ ಬರ್ತದೆ ಸರ್ ಫುಲ್. ಅದು ತುಂಬಾ ಹಾಗೆ ಹೋಗ್ತದೆ ಅಲ್ರಿ ಸರ್, ಅದಕ್ಕೆಲ್ಲ ಎಲ್ಲ ಪ್ರತಿಯೊಂದು ತುದಿಗೆ ಬರ್ತದೆ ಅದು. ಈ ಹಣ್ಣು ತಿನ್ಲಿಕ್ಕೆ ಅಂತಲೇ ಬೇರೆ ಕೀಟಗಳು ಅಥವಾ ಈ ಹಕ್ಕಿಗಳೆಲ್ಲ ಬರ್ತವ? ಬಾವಲಿ ಅಂತ ಸ್ವಲ್ಪ ಕಬ್ಬೆಕ್ಕೆ ಸ್ವಲ್ಪ ಬರ್ತದೆ ಸರ್. ಮಾಕೆ ಅಂತ ಕಬ್ಬೆಕ್ಕೆ ಅದನ್ನ ಸ್ವಲ್ಪ ಓಡಿಸ್ಬೇಕು ನಾವು. ಸ್ವಲ್ಪ ಈಗ ಲೈಟ್ ಬೆಳಕ್ಕೆ ಲೈಟ್ ಗೀಟ್ ಹಾಕಿ ಓಡಿಸ್ಬೇಕು ಅದನ್ನ ಸ್ವಲ್ಪ. ಇದ್ರೆ ಬಲೆ ಎಲ್ಲ ಹಾಕ್ಬೇಕಾಗ್ತದೆ? ಬಲೆ ಸ್ವಲ್ಪ ಹಾಕ್ಬೇಕಾಗ್ತದೆ. ಆಮೇಲೆ ಯಾವಾಗ ಕುಯ್ಯುದು ಯಾವಾಗ ಇದು ಹಣ್ಣಾಗಿದೆ ಅಂತ ಗೊತ್ತಾಗುದು ಹೇಗೆ? ಅದ ಕಲರ್ ಬರ್ತದೆ, ಪಿಂಕ್ ಕಲರ್ ಬರ್ತದೆ ಸರ್. ನಮ್ ಪಿಂಕ್ ಹಣ್ಣು ನೆಟ್ಟೆವು. ಅದೇ 2-3 ಕ್ವಾಲಿಟಿ ಉಂಟು ಪಿಂಕ್. ನಾವು ಪಿಂಕ್ ನೆಟ್ಟೆವು ಸರ್. ಪಿಂಕ್ ಉಂಟು, ರೆಡ್ ಉಂಟು, ವೈಟ್ ಉಂಟು. ಹೌದು, ನಾವು ನೆಟ್ಟಿರೋ ಪಿಂಕ್ ಸರ್. ಪಿಂಕ್ ಒಳ್ಳೆ ಇದು ವಿಶೇಷ ಇದು. ಮತ್ತೆ BP ಶುಗರ್ ಒಳ್ಳೆ ಇದು, ತಿನ್ಲಿಕ್ಕೆ ಅಷ್ಟು ವಿಶೇಷ ಟೇಸ್ಟ್ ಇಲ್ದೇ ಇರೋ ಆರೋಗ್ಯಕ್ಕೆ ಒಳ್ಳೇದಷ್ಟೇ. ಹೇಗಿದೆ ಮಾರುಕಟ್ಟೆ ಬೆಲೆ? ಮಾರುಕಟ್ಟೆ ಬೆಳೆ ಆವಾಗ 300 ರೂಪಾಯಿ, ಈಗ ಸ್ವಲ್ಪ ಡೌನ್ ಆಗಿದೆ ಸರ್ ಮಾರ್ಕೆಟ್ ರೇಟ್. ಎಲ್ಲರೂ ಬೆಳೀತಾ ಇದಾರೆ, ಎಲ್ಲ ಬೆಳೀತಾ, ಈಗ ತುಂಬಾ ಬೆಳಿಲಿಕ್ಕೆ ಸ್ಟಾಕ್ ತಾಗಿದ್ದು. ಈಗ 150 ರೂಪಾಯಿ ಮಾರ್ಕೆಟ್ ಬಂದಿದೆ ರೇಟ್, ಹೋಲ್ಸೇಲ್ ರೇಟ್ 80 ರೂಪಾಯಿ ಬಂದಿದ್ದೀವಿ ಸರ್. ಈಗ ಹೊನ್ನಾವರದಲ್ಲಿ ಭಟ್ಕಳದಲ್ಲಿ ಎಲ್ಲ ಸೇಲ್ ಇದೆಯಾ? ಭಟ್ಕಳದಲ್ಲಿ ಉಂಟು ಸರ್, ಈಗ ಹೊನ್ನಾವರದಲ್ಲಿ ಕೆಲವೊಂದೊಂದು ಅಂಗಡಿಯಲ್ಲ ಉಂಟು ಅಷ್ಟೇ, ಡೈರೆಕ್ಟ್ ಮಾತಲ್ಲ ರೈತ ಬಂದು ಇಲ್ಲಿ ಮಾರಾಟ ಮಾಡೋದಿದ್ರೆ. ಇದು ಪ್ರತಿಯೊಂದು ಅಂಗಡಿಯಲ್ಲಿ ಹೋಲ್ಸೇಲ್ ತಗೊಳ್ತಾರೆ, 2-3 ಕ್ವಿಂಟಲ್ ತಗೊಳ್ತಾರೆ ಸರ್. ಒಂದ್ ಸರಿ ಕುಯ್ಯುವಾಗ ಎಷ್ಟು ಹಣ್ಣು ಸಿಗ್ತದೆ ಸಾಮಾನ್ಯ? 200 ಬುಡಕ್ಕೆ ಸಾಧನ ಸರ್, ಒಂದ್ ಸರಿ ಕುಯ್ಬೇಕದು ಹಂತ ಹಂತ ವಾರದಲ್ಲಿ ಬರ್ತಾ ಉಂಟು, ವಾರ ಒಂದು 5 ಕೆಜಿ 10 ಕೆಜಿ ಬರ್ತಾ ಇರುತ್ತೆ ಸರ್. ಕುಯ್ದಾಗೆ ಸೇಲ್ ಮಾಡ್ತಾರೆ, ಕುಯ್ದಾಗ ಅಂಗಡಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ ಅಂಗಡಿಯಲ್ಲಿ ಅವರು ಎಲ್ಲ ಹಣ್ಣಿನ ಅಂಗಡಿ ತಗೊಳ್ತಾರೆ. ಈಗ ಒಂದು 80 ರೂಪಾಯಿ ತಗೊಳ್ತಾರೆ, ಇವಾಗ ಅವ್ರು 150 ರೂಪಾಯಿ ಸೇಲ್ ಮಾಡ್ತಾರೆ ಅವರು. ಅಲ್ಲಿ ಕೂತಲ್ಲಿಗೆ 80 ರೂಪಾಯಿ ಅವರಿಗೆ? 80 ರೂಪಾಯಿ ಸರ್. ಈಗ ತಿನ್ನುವವರಿಗೆ ಅದನ್ನ ಐಸ್ ಕ್ರೀಮ್ ಗೆಲ್ಲ ಉಪಯೋಗಿಸ್ತಾರೋ ಹೇಗೆ? ಇದು ಐಸ್ ಕ್ರೀಮ್ ಜ್ಯೂಸ್ ಗೆಲ್ಲ ಹೋಗ್ತದೆ ಒಳ್ಳೆ, ಮತ್ತೆ ಡೆಂಗ್ಯೂ ಹೆಂಗೆ ಇದು ಬೀಳಿ ಪ್ಲೇ ಕೌಂಟ್ ಇರ್ತದೆ, ಅದರಿಂದ ಪ್ಲೇ ಕೌಂಟ್ ಇರ್ತದೆ. ಅಂತ ಖರ್ಚು ಜಾಸ್ತಿ ಉಂಟಾ ಇದಕ್ಕೆ? ಡ್ರ್ಯಾಗನ್ ತುಂಬಾ ಖರ್ಚು ಉಂಟು ಸರ್, ಬೆಳ್ಳಿಗೆ ಖರ್ಚು, ಕಂಬ ಮತ್ತೆ ಗಿಡ ಕೆಲ ಖರ್ಚು ತುಂಬಾ ಉಂಟು. ಅಂತ ಒಂದು ಪ್ರಯೋಗ ಒಂದೊಂದು ರೈತರು ಒಂದೊಂದು ಖುಷಿ ನೆಮ್ಮದಿಗೋಸ್ಕರ ಒಂದೊಂದು ಬೆಳೆ ಬಾಡ್ತಾ ಇರೋದು. ಆಮೇಲೆ ಕೇಶವ ಮಂಜುಗೌಡ ಅವರು ನೀವು ದ್ರಾಕ್ಷಿ ಬೆಳೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರಿ, ಇದ್ರ ಬಗ್ಗೆ ಹೇಳಿ, ಎಲ್ಲಿಂದ ತಗೊಂಬಂದ್ರಿ ದ್ರಾಕ್ಷಿ? ದ್ರಾಕ್ಷಿ ನಾವು ಆನ್ಲೈನ್ ತರ್ಸೋದು ಸರ್, ಆನ್ಲೈನ್ ಅಲ್ಲಿ ದ್ರಾಕ್ಷಿ ಬಳ್ಳಿಯನ್ನು ತಗೊಂಡು ಸಣ್ಣ ವೆರೈಟಿ ಅದು. ಅದೇ ಬೆಂಗಳೂರು ಯಾವ್ದು ಹೇಳ್ತಾರಪ್ಪ ಅವರು ಹೇಳಿದ್ ನಾವು ಇನ್ನಿಟ್ಟು ಹಣ್ಣು ಹೂ ಬಂದ ಮೇಲೆ ಗೊತ್ತು ಯಾವ ವೆರೈಟಿ ನೋಡ್ಬೇಕು ಯಾವ್ದು ಬೇಕು ಅಂತ ಕೇಳಿದ್ರಿ. ಅದ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಒಳ್ಳೆ ಚಂದ ನೋಡಿ ಇದನ್ನ ಕ್ವಾಲಿಟಿ ಆಯ್ಕೆ ಮಾಡಿದ್ವಿ. ಮತ್ತೆ ಮುಸ್ಸುಂಬಿ ಹಾಕೋದು, ಅದು ಈಗ ದ್ರಾಕ್ಷಿ ಬಗ್ಗೆ ಹೇಳಿ, ಎಷ್ಟು ಗಿಡ ಎಷ್ಟು ದೊಡ್ಡದಾಗಿದೆ ಗಿಡ? ಈಗ ಒಂದು 2 ಮೀಟರ್ ಬಂದು ಈಗ ಹೋಗ್ಲಿಕ್ಕೆ ತಾಗದು. ಈಗ ಚಪ್ರ ಮಾಡಿದ್ರೆ ಅದಕ್ಕೆ ಚಪ್ರ ಮಾಡಿದೆ, ವೈರ್ ವೈರ್ ಮೇಲೆ ಹೋಗ್ತಾ ಉಂಟು. ತುದಿಯೆಲ್ಲ ಕಟ್ ಮಾಡಿ ಪ್ರೂನಿಂಗ್ ಮಾಡೋದೆಲ್ಲ ಮಾಡಿದ್ರೆ? ತುದಿ ಇನ್ನೂ ಕಟ್ ಮಾಡಿ, ಯಾರು ಇನ್ನು ಜನರ ಕೇಳ್ಕೊಳ್ಬೇಕು, ಇನ್ನು ಹೇಳಿಲ್ಲ ಜನ. ಪ್ರಯೋಗ ಮಾಡಿ ಮಾಡ್ತಿರೋ ಸರ್. ಮತ್ತೆ ಮುಸ್ಸಂಬೆ ನೆಟ್ಟಿದ್ ಸ್ವಲ್ಪ ಎಗ್ ಫ್ರೂಟ್ಸ್ ಒಂದು 2-3 ಗಿಡ ನೆಟ್ಟಿದ್ದೆ ನೋಡುವಂತ ಪ್ರಯೋಗ ಮಾಡಿ. ಎಗ್ ಫ್ರೂಟ್ ಆರೋಗ್ಯ ಒಳ್ಳೇದಿದೆ ಅದಕ್ಕೆ ಮಾಡ್ತಿರೋ ನೋಡುವಂತ. ಈಗ ಬೇರೆ ಬೇರೆ ಹಣ್ಣಿನ ಗಿಡವನ್ನೆಲ್ಲ ನೆಟ್ಟಿದ್ರಲ್ಲ, ಇದರಲ್ಲೆಲ್ಲ ಈ ಕೀಟ ರೋಗಗಳೆಲ್ಲ ಬಂದ್ರೆ ಏನ್ ಮಾಡ್ತೀರಿ? ಬೇರೆ ಬೇರೆ ಪೈನಾಪಲ್ ಎಲ್ಲ ನೆಟ್ಟಿದ್ದಲ್ರ, ಕೀಟ ರೋಗ ಎಲ್ಲ ಬರ್ತದೆ, ಅದಕ್ಕೆ ಔಷಧ ಎಲ್ಲ ಸ್ಪ್ರೇ ಮಾಡ್ತೀರ ನಾವು? ಏನ್ ಔಷಧ ಸ್ಪ್ರೇ ಮಾಡ್ತೀರಿ? ಸಗಣಿ ನೀರೋದಲ್ಲ, ಸಗಣಿ ನೀರು ಸ್ಪ್ರೇ ಮಾಡ್ತೇವೆ, ಔಷಧಿನ ಗಂಜಲೆಲ್ಲ ಸ್ಪ್ರೇ ಮಾಡ್ತೇವೆ, ಗಂಜಲೆಲ್ಲ ಸ್ಪ್ರೇ ಮಾಡ್ತೇವೆ, ಅದರಿಂದ ಔಷಧಿನ ಆಗ್ತದೆ, ಮತ್ತೆ ಗಿಡ ಕೀಟನಾಶಕನ ಆಗ್ತದೆ ಅದು. ಅದಕ್ಕೆ ಪೋಷಕಾಂಶ ಕೂಡ ಸಿಗ್ತದೆ, ಕೀಟನಾಶಕ ಮತ್ತೆ ಗಿಡ ಫಲವತ್ತಾಗಿ ಬೆಳೀತದೆ, ಮತ್ತೆ ಅದರಿಂದ ಇದು ನಿಲುವು ಇರ್ತದೆ ಅದು. ಈಗ ನೀವು ಒಂದು ಈ ಡ್ರ್ಯಾಗನ್ ಫ್ರೂಟ್ ಒಂದು 200 ಕಂಬ ಅಲ್ಲಿ 4-4 ಗಿಡದಾಗೆ ನೆಟ್ಟಿದ್ರಿ, ಇಷ್ಟು ಸಾಕು ಅಥವಾ ಇನ್ನಷ್ಟು ಜಾಸ್ತಿ ಮಾಡಬಹುದು? ಜಾಸ್ತಿ ಈಗ ತುರ್ತಕ್ಕೆ ನೋಡ್ಕೊಳ್ಳೋದು, ಕಲಿಬೇಕು ಸರ್ ಹಂತ ಹಂತಕ್ಕೆ ನೋಡ್ಬೇಕು. ಈಗ ಅದ್ರ ನಂತರ ಬೇರೆ ಬೇರೆ ಹೊಸ ನಮ್ಮ ಫಸ್ಟಿಗೆ ಪೈನಾಪಲ್ ಅಲ್ಲಿ ಬೆಳೆದಿದ್ರು, ಅದು ಮಾಡಿ ಮಾಡೋ ಪ್ಲಾನಿಂಗ್ ಉಂಟು ಸರ್. ಮತ್ತೆ ಪೈನಾಪಲ್ ಈಗ ಬೇಡಿಕೆ ಉಂಟು ಇವಾಗ? ಪೈನಾಪಲ್ ತುಂಬಾ ಬೇಡಿಕೆ, ಪೈನಾಪಲ್ ಬೆಳೆ ಎಷ್ಟು ಬೆಳೆ ಗ್ಯಾರಂಟಿ 100 ಕ್ಕೆ 100 ನಾವು ಬೆಳೆ ನೋಡಿ 10 ವರ್ಷದಿಂದ ಮಾಡಿದ್ವಲ್ರಿ, ಪೈನಾಪಲ್ 100 ಕ್ಕೆ 100 ಗ್ಯಾರಂಟಿ ಉಂಟು. ಅದ್ರ ಬೆಳೆ ಎಷ್ಟೊತ್ತಿಗೆ ಎಷ್ಟು ಒಂದು 2-3 ಎಕರೆ ಎಷ್ಟೊತ್ತಿಗೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಇವಾಗ. ಪೈನಾಪಲ್ ಮತ್ತೆ ಯಾಕೆ ಬೇಡ ಅಂತ ಬಿಟ್ರಿ? ಪೈನಾ ನಮ್ ಜಾಗ ಎಲ್ಲ ತುಂಬಾ ಅಡಕೆ ಗಿಡ ಆಗ್ಬಿಡ್ತೀವಿ, ಜಾಗ ನೆಡ್ಲಿಕ್ಕೆ ಜಾಗ ಇಲ್ಲ ಇವಾಗ. ಈಗ ಯಾರಾದ್ರು ನೆಡುವರಿದ್ರೆ ಅವ್ರ ಒಟ್ಟಿನ ಪಾರ್ಟ್ನರ್ ಪೈನಾಪಲ್ ಪೈನ ನೆಡ್ಲಿಕ್ಕೆ ಹೋಗ್ತೀವಿ. ಪೈನಾಪಲ್ ಬೆಳೆ ತುಂಬಾ ಬೆಳೆ, ಅದು ಒಳ್ಳೆ ಪ್ರಾಫಿಟ್ ಬೆಳೆ. ಸರ್, ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಈಗ ಪೈನಾಪಲ್ ಆಗ್ಬೋದು, ನಿಮ್ಮ ದ್ರಾಕ್ಷಿ ಆಗ್ಬೋದು, ಇಂಥದ್ದೆಲ್ಲ ನೆಟ್ಟರೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ದ್ರಾಕ್ಷಿ ಗಿಡ ಡ್ರಿಪ್ ಸಿಸ್ಟಮ್, ಪೈನಾಪಲ್ ಜೆಟ್ಟು ನಡೀತದೆ, ಒಳ್ಳೆ ಜೆಟ್ಟೆ ಒಳ್ಳೆ ಪೈನಾಪಲ್. ಪ್ರತಿಯೊಂದು ಎಡೆ ಗಿಡಕ್ಕೆ ಒಂದ್ಸಲ ಜೆಟ್ಟು ಹಾಕ್ಬಿಟ್ಟು ಒಂದ್ಸಲ ಹಾಕ್ಬಿಟ್ಟು ಒಂದು ಒಂದು ವಾರದಲ್ಲಿ ಹಾಕ ಸಾಕು, ಬುಡಕ್ಕಾಗಡೆ 2-2 ದಿವಸ ಕೊಡ್ಬೇಕಾಗ್ತದೆ ಅದು ಎಡೆ ಪೈನಾಪಲ್ ಗಿಡದ ಎಡೆಯಲ್ಲೆಲ್ಲ ನೀರು ಇಟ್ಕೊಳ್ತದೆ ಅದು. ಈಗ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಬಾವಿ ಇದೆಯೋ ಹೇಗೆ? ಇದು ನದಿ ಇದೆಯಾ? ಬಾವಿ ಬಾವಿ ಸರ್. ವಿದ್ಯುತ್ ಪೂರೈಕೆ ಎಲ್ಲ ಇರ್ತದ? ವಿದ್ಯುತ್ ಇರ್ತದೆ ಸರ್, ಸಮಸ್ಯೆ ಇಲ್ಲ. ಮತ್ತೆ ಅದರಲ್ಲಿ ಈಗ ಫ್ರೀ ಕರೆಂಟ್ ಆದ್ರಿಂದ ನೀವು ವಿದ್ಯುತ್ ಸಮಸ್ಯೆ ಇಲ್ಲ. ನೀವು ಜಾಸ್ತಿ ಕೊಟ್ಟರೆ ಏನಾಗ್ತದೆ ಹಣ್ಣಿನ ಗಿಡಗಳಿಗೆ? ಹಣ್ಣುಗಳು ಲಿಮಿಟ್ ಆಗಿ ಕೊಡಬೇಕು, ವಿಷ ಜಾಸ್ತಿ ಒಂದ್ಸರಿ ಕೊಡ್ಬೋದು, ಕಡೆ ಲಾಸ್ಟ್ ಮೂಮೆಂಟ್ ನೀರು ಸಾಲ್ಟೇಜ್ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಲಿಮಿಟ್ ಆಗಿ ಕೊಡ್ತಾರೆ, ಒಂದೇ ಲೆವೆಲ್ ಹೋಗ್ತಾ ಇರ್ತದೆ ಸರ್ ಅದು. ಆಮೇಲೆ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಕೂಡ ನೀವು ಭಾಗವಹಿಸಿದ್ರಿ, ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ. ಬೇರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸ್ಪರ್ಧೆಗಳು? ತೋಟಗಾರಿಕೆ ಹಿಂಗೆ ಸಂದರ್ಶನ ಕರೆದ ಕೃಷಿ ಇಲಾಖೆ ಸರ್ ಕರೆದಿದ್ದು ಹೋಗುದು, ನಮ್ಗೆ ಗೊತ್ತಿದ್ದ ಮಟ್ಟ ನಮ್ ನಾವು ಮಾಡಿರೋ ಬೆಳೆ ಅಷ್ಟೇ ಹೇಳುದು. ನಿಮ್ಮ ಅನುಭವ ಹೇಳ್ತೀರಿ ಸರ್, ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತದೆ? ಜನರು ನಮ್ಮ ಮನೆ ಹತ್ರ ನೋಡ್ಲಿಕ್ಕೆ 2-2 ಗಾಡಿ ಎಲ್ಲ ಬಸ್ ತುಂಬಿಕೊಂಡು ನೋಡ್ಲಿಕ್ಕೆ ಬಂದಿರ್ತದೆ ಸರ್. ಡ್ರ್ಯಾಗನ್ ಫ್ರೂಟ್ ನೋಡ್ಲಿಕ್ಕೆ? ಡ್ರ್ಯಾಗನ್ ಮತ್ತೆ ಪೈನಾಪಲ್ ಅಲ್ಲಿ ನೋಡ್ಲಿ. ಈಗಲೂ ಪೈನಾಪಲ್ ಉಂಟಾ? ಪೈನಾಪಲ್ ಈಗಲೂ ಉಂಟು ಸರ್. ಯಾವ ತಳಿ ಉಂಟು? ಅದು ರಾಣಿ, ರಾಣಿ ಅಂತೇಳಿ ರಾಣಿ. ಏನದರ ವಿಶೇಷತೆ? ಅದು ತುಂಬಾ ಸ್ವೀಟ್ ಅದು ರಾಣಿ. ಮತ್ತೆ ರಾಣಿ ಪೈನಾಪಲ್ ತಿನ್ನೋದ್ರಿಂದ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಅದು ಕಿಡ್ನಿ ಸ್ಟೋನ್ಗೆಲ್ಲ ಒಳ್ಳೇದು. ಕಿಡ್ನಿ ಸ್ಟೋನ್ ಹತೋಟಿ ಮಾಡ್ತದೆ? ಹತೋಟಿ ಮಾಡಿ ಸ್ವಲ್ಪ ಕಂಟ್ರೋಲ್ ಆಯ್ತದೆ. ಸ್ಟೋನ್ ಸಂಬ ಇದ್ರೆ ಕರಗಿಸ್ಬಿಡ್ತದೆ ಅದು ತಿನ್ನೋದು ಜ್ಯೂಸ್ ಕುಡಿಯೋದ್ರಿಂದ. ಜ್ಯೂಸಿಗಾಗಿ ಉಪಯೋಗಿಸ್ತಾರ ಅಥವಾ ನೇರವಾಗಿ ತಿನ್ಲಿಕ್ಕೆ? ಇದು ಜ್ಯೂಸಿಗೆ ಉಪಯೋಗ, ಜ್ಯೂಸಿಗೆ ಇನ್ನೊಂದು ಬೇರೆ ಕ್ವಾಲಿಟಿ ಬರ್ತದೆ. ಹೌದು, ಇದು ತಿನ್ಲಿಕ್ಕೆ ಹೋಯ್ತಾರೆ ಎಲ್ಲ ಹೆಚ್ಚಾಗಿ ಮುಂಬೈ ದಿಲ್ಲಿ ತಿನ್ಲಿಕ್ಕೆ ಹೋಯ್ತಾರೆ. ಒಂದೊಂದು ಪೀಸ್ ಮಾಡಿ ಒಂದು ಪೀಸ್ 10 ರೂಪಾಯಿ ಪೀಸ್ ಅಂತ ಮಾಡ್ತಾರೆ, ಕಟ್ ಮಾಡಿ ಒಂದು ಹಣ್ಣಿಂದ 8-10 ಪೀಸ್ ಮಾಡ್ತಾರೆ. ಆಮೇಲೆ ಈಗ ಅಳಿಲು ಮತ್ತೆ ಈ ಇಲಿ ಹೆಗ್ಗಣ ಇಂತ ಸಮಸ್ಯೆ ಬರೋದಿಲ್ವಾ? ಅನಾನಸ್ ತುಂಬಾ ಎಲ್ಲ ಹೊಂದಿ ಉಂಟು, ಎಲ್ಲ ಕಾಟ ಉಂಟು. ಅದೆಲ್ಲ ನಾವೆಲ್ಲ ರಾತ್ರಿ ಎಲ್ಲ ಕಾದ್ಕೊಂಡು ಬೆಳೆಸ್ಬೇಕು. ಹಗಲು ಕೆಲಸ ರಾತ್ರಿ ಕೆಲಸ ಕೃಷಿ ದಂಧೆನೇ ಆಗ ಸರ್. ಹಗಲು ರಾತ್ರಿ ಎಲ್ಲ ಮಾಡ್ತಾ ಮಾತ್ರ ಕೃಷಿ ದಂಧೆ, ಒಂದು ಹೊತ್ತು ಮಾಡ್ರೆ ಕೃಷಿಯಿಂದ ಆಗುದು. ಹಗಲು ರಾತ್ರಿ ಅಂತ ಟೈಮಿಂಗ್ ಇರೋದು ಕೃಷಿ. ನಿದ್ದೆ ಮಾಡುದು ಯಾವಾಗ? ನಿದ್ದೆ ಇದ್ದಟ್ಟ ಇದ್ದ ಸ್ವಲ್ಪ ಪ್ರಮಾಣ ನಿದ್ರೆ ಮಾಡಿ ಸಮಾಧಾನ ಪಡೋದಷ್ಟೇ. ಅದು ಬೆಳೆ ಬೆಳೆತಿರುವ ಅದರಲ್ಲಿ ನಿದ್ರೆ ಬರ್ತದೆ ನಮ್ಗೆ. ಬೆಳೆ ಖುಷಿ ಪಟ್ಟು ಬೆಳೆ ಬೆಳೆದು ಖುಷಿ ನೋಡಿ ನಿದ್ರೆ ಸಮಾಧಾನ ಆಗ್ತದೆ ಅಷ್ಟೇ, ಅದ್ರ ನಿದ್ರೆಯಲ್ಲಿ ಕಂಟ್ರೋಲ್ ಆಗ್ಬಿಡ್ತದೆ. ಈಗ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕಿದ್ರೆ ಏನೇನು ಮಾಡಬೇಕು? ಖರ್ಚು ಕಡಿಮೆ ಸರ್, ನಾವು ಸ್ವಂತ ಕೆಲಸ ಮಾಡಬೇಕು ಕೃಷಿ ದಂಧೆ. ಮತ್ತೆ ಕೃಷಿ ದಂಧೆ ಸರ್ ಲೆಕ್ಕ ಹಾಕ್ಲಿಕ್ಕಿಲ್ಲ, ಲೆಕ್ಕ ಹಾಕ್ಲಿ ಕೃಷಿ ದಂಧೆ ಲೆಕ್ಕ ಹಾಕ್ಲೇಬಾರ್ದು. ಯಾವ ರೈತರು ಯಾವ ಲೆಕ್ಕ ಹಾಕ್ಲಿ ಫೇಲ್ ಆದ್ರೆ ಲೆಕ್ಕ ಹಾಕ್ಲಿಕ್ಕಿಲ್ಲ. ಸ್ವಂತ ನಮ್ಮ ಲೆಕ್ಕಾಚಾರ ಬೇಕಲ್ಲ, ಲೆಕ್ಕ ನಾವು ಸ್ವಂತ ಆದ್ರೂ ಒಂದು ಲಿಮಿಟ್ ಲೆಕ್ಕ ಇಸ್ಬೇಕು. ಅದು ಟೋಟಲ್ ನಮ್ ತೋಟ ವರ್ಷದಲ್ಲಿ ನಮ್ಮ ಈ ವರ್ಷ ತೋಟ ಕೆಲ್ಸಕ್ಕೆ ಹೋಗೋ ಲೆಕ್ಕ, ಒಂದ್ ದಿವಸ ಕೆಲ್ಸಕ್ಕೆ ಹೋರೋ 500 ರೂಪಾಯಿ ಬೇಕಾದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು ಆಗ ಲೆಕ್ಕ ಹಾಕ್ಲಿಕ್ಕಿಲ್ಲ. ಅಂತ ಮಾತ್ರ ನಮ್ಮ ಜೀವನ ಸಾಕ್ತಿರ್ಬೇಕು ಅಷ್ಟೇ ಕೃಷಿ ಲಕ್ಷ. ಒಳ್ಳೇದು ಕೇಶವ ಮಂಜುಗೌಡ ಅವರೇ, ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಇದ್ರಿ. ಅದರಲ್ಲಿ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಮತ್ತು ದ್ರಾಕ್ಷಿ ಇದನ್ನು ಕೂಡ ನೀವು ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಡ್ರ್ಯಾಗನ್ ಫ್ರೂಟ್ ಬೇಸಾಯ ಈ ವಿಷಯವಾಗಿ ಹೊನ್ನಾವರ ಅನಂತವಾಡಿಯ ಕೇಶವ ಮಂಜುಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಎಂದರೆ ದುಡ್ಡು ಖರ್ಚು ಮಾಡದೆ ಬೆಳೆ ಬೆಳೆಯುವುದು. ಇದಕ್ಕೆ ರಸಗೊಬ್ಬರ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ದೇಸಿ ಆಕಳು ಇದ್ದರೆ ಸಾಕು. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕ ಕೃಷಿ ಮಾಡಬಹುದು. ಸ್ಥಳೀಯ ಹಾಗೂ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ಸುಲಭ ಮಾರ್ಗ. ಈ ನೈಸರ್ಗಿಕ ಕೃಷಿಯಲ್ಲಿ 4 ಮೂಲತತ್ವಗಳಿವೆ: ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಹಾಗೂ ಆರ್ದ್ರತೆ. ಬೀಜಾಮೃತವು ದೇಸಿ ಹಸುವಿನ ಸೆಗಣಿ ಹಾಗೂ ಗೋಮೂತ್ರ ಆಧಾರಿತ ಬೀಜೋಪಚಾರವಾಗಿದೆ. ಬೀಜಾಮೃತವನ್ನು ತಯಾರಿಸಲು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯನ್ನು ಬಳಸಬಹುದು. ಇದಕ್ಕಾಗಿ 50 ಲೀಟರ್ ನೀರು, 5 ಕಿಲೋಗ್ರಾಂ ಹಸುವಿನ ಸೆಗಣಿ, 5 ಲೀಟರ್ ಗೋಮೂತ್ರ ಹಾಗೂ 50 ಗ್ರಾಂ ಸುಣ್ಣ ಬೇಕಾಗುತ್ತೆ. ಬೀಜಾಮೃತವನ್ನು ಬಿತ್ತನೆಯ 1 ದಿನ ಮುಂಚಿತವಾಗಿ ತಯಾರಿಸಬೇಕು. 5 ಕಿಲೋಗ್ರಾಂ ಸೆಗಣಿಯನ್ನ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ಮಧ್ಯದಲ್ಲಿ ಮುಳುಗಿಸುವಂತೆ ತೂವು ಹಾಕಬೇಕು. ಜೊತೆಗೆ 1 ಪ್ಲಾಸ್ಟಿಕ್ ಪಾತ್ರೆಯಲ್ಲಿ 50 ಗ್ರಾಂ ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಬೇಕು. ಬಿತ್ತನೆಯ ದಿನ ಬೆಳಗಿನ 6 ಗಂಟೆ ಸುಮಾರಿಗೆ ಸೆಗಣಿ ಗಂಟನ್ನು ಬಿಚ್ಚದೆ ನೀರಿನಲ್ಲಿ ಚೆನ್ನಾಗಿ 5-6 ಬಾರಿ ಕುಲುಕಿಸಿ ಹಿಂಡಬೇಕು. ನಂತರ ಸುಣ್ಣದ ತಿಳಿಯನ್ನ ಈ ಸೆಗಣಿ ನೀರಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಇದಾದ ನಂತರ 5 ಲೀಟರ್ ಗೋಮೂತ್ರವನ್ನ ಇದಕ್ಕೆ ಮಿಶ್ರಣ ಮಾಡಬೇಕು. ಬೀಜಗಳನ್ನು ಬೀಜಾಮೃತದಲ್ಲಿ 5 ನಿಮಿಷ ಮುಳುಗಿಸಿದರೆ ಸಾಕು. ಹೀಗೆ ಬೀಜೋಪಚಾರ ಆದ ಬೀಜಗಳನ್ನು ತೇವ ಆರುವವರೆಗೆ ನೆರಳಿನಲ್ಲಿ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಒಣಗಿಸಬೇಕು. ನಾಟಿ ಮಾಡುವ ಬೆಳೆಗಳಿಗೆ ಅವುಗಳ ಸಸಿಗಳ ಬೇರುಗಳನ್ನು ಮಾತ್ರ ಬೀಜಾಮೃತದಲ್ಲಿ ಅದ್ದಬೇಕು. ಈ ರೀತಿ ಬೀಜಗಳನ್ನು ಬೀಜೋಪಚಾರ ಮಾಡೋದ್ರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಔಷಧೀಯ ಗುಣಗಳನ್ನು ಹೊಂದುತ್ತವೆ. ಇದರಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಬೀಜಗಳ ಉತ್ತಮ ಮೊಳಕೆಗೆ ಹಾಗೂ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಬೀಜಗಳನ್ನು ರೋಗ ಹಾಗೂ ಕೀಟಗಳ ಹಾವಳಿಯಿಂದ ಕಾಪಾಡುತ್ತೆ. ಸುಣ್ಣ ಹಾಕುವ ಉದ್ದೇಶವೇನೆಂದರೆ ಇದು ಬೀಜಾಮೃತದ ರಸಸಾರದ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಜೀವಾಮೃತವೆಂದರೆ ಬೆಳೆಗಳಿಗೆ ಹೊಸ ಜೀವವನ್ನು, ಚೈತನ್ಯವನ್ನು ತುಂಬುವ ಸಾಮಗ್ರಿ ಎಂಬುದು. ಇದು ಸಹ ಬೀಜಾಮೃತದಂತೆ ಕೆಲಸ ಮಾಡುತ್ತೆ. ಹಸುವಿನ ಸೆಗಣಿ ಮತ್ತು ಗಂಜಲಗಳನ್ನು ಕೇವಲ ಸಾವಯವ ತ್ಯಾಜ್ಯ ವಸ್ತುಗಳಾಗಿರದೆ ಸೂಕ್ಷ್ಮ ಜೀವಾಣುಗಳ ಸಮುಚ್ಚಯವಾಗಿರುತ್ತೆ. ಈ ಜೀವಾಣುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಸಸ್ಯ ಬೇರು ಸಮೂಹಗಳ ನಡುವೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯಲು ಅಸಂಖ್ಯಾತ ಜೀವಾಣುಗಳ ಅಗತ್ಯವಿರುತ್ತೆ.

ಯಾವುದೇ ಒಂದು ಗಿಡ್ಡ ಬೆಳೆಯಲ್ಲಿನ ಸಾಲುಗಳ ನಡುವೆ ಇಲ್ಲವೇ ಬದುಗಳ ಮೇಲೆ ಎತ್ತರದ ಬೆಳೆಗಳನ್ನು ಬೆಳೆದಾಗ ಎತ್ತರದ ಬೆಳೆಗಳು ಗಿಡ್ಡ ಬೆಳೆಗಳಿಗೆ ನೆರಳನ್ನು ಒದಗಿಸುತ್ತೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ನಾಲ್ಕನೆಯದು ಮಣ್ಣಿನ ಹ್ಯೂಮಸ್ ಅನ್ನು ವೃದ್ಧಿಸಿ ಮಣ್ಣಿನ ವಾಯುಗುಣವನ್ನು ವೃದ್ಧಿಸುವುದು, ಅಂದರೆ ಮಣ್ಣಿನ ವಾತಾವರಣವಾಗಿದ್ದು ಇದರಲ್ಲಿ ಶೇಕಡ 50% ಗಾಳಿ ಹಾಗೂ ಶೇಕಡ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿದೆ. ಮಣ್ಣಿನ ಪದರಗಳಲ್ಲಿನ ತೇವ ಮತ್ತು ಗಾಳಿಯ ಮಿಶ್ರಣವೇ ಈ ಆರ್ದ್ರತೆ. ಯಾವುದೇ ಬೆಳೆ ಚೆನ್ನಾಗಿ ಫಲಿಸಬೇಕಾದರೆ ಸಮತೋಲನ ಪೋಷಕಾಂಶಗಳ ಜೊತೆಗೆ ಅಗತ್ಯ ಪ್ರಮಾಣದ ತೇವಾಂಶ ಪೂರೈಕೆಯಾಗಬೇಕು. ಗೊಬ್ಬರಗಳಲ್ಲಿನ ಪೋಷಕಾಂಶಗಳು ಕರಗಿ ಬೇರು ಸಮೂಹಕ್ಕೆ ಸಿಗುವಂತೆ ಮಾಡಲು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವುದು ಮುಖ್ಯ. ಬೆಳೆಗಳಲ್ಲಿನ ಆರ್ದ್ರತೆಯನ್ನ ಕಾಪಾಡುವಲ್ಲಿ ಸಾಲುಗಳ ನಡುವೆ ಅಥವಾ ಪಾತಿಗಳಲ್ಲಿ ಮೊದಲಿಗೆ ಒಣ ಹೊದಿಕೆ ಸಾಮಗ್ರಿಗಳನ್ನು ಹರಡಿ ಅನಂತರ ಅದರ ಮೇಲೆ ಹಸಿ ಅಥವಾ ಜೀವಂತ ಹೊದಿಕೆಯನ್ನ ಬಳಸಬೇಕು. ಆಗ ವಾತಾವರಣದಲ್ಲಿನ ತೇವಾಂಶ ಅಥವಾ ಆರ್ದ್ರತೆಯು ಸೆಳೆಯಲ್ಪಟ್ಟು ಪೋಷಕಾಂಶಗಳನ್ನು ಹೀರುವ ಬೇರು ಸಮೂಹಕ್ಕೆ ಲಭ್ಯಗೊಳ್ಳುತ್ತೆ. ಆರ್ದ್ರತೆಯು ಮಣ್ಣಿನಲ್ಲಿ ಎರೆಹುಳು ಮತ್ತು ಇತರ ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ಅವುಗಳು ಹೆಚ್ಚು ಕ್ರಿಯಾಶೀಲವಾಗಿರಲು ಕಾರಣವಾಗುತ್ತೆ. ಈ ನಾಲ್ಕು ತತ್ವಗಳನ್ನು ನೈಸರ್ಗಿಕ ಕೃಷಿಯ ಚಕ್ರಗಳೆಂದು ಸಹ ಕರೀತಾರೆ. ಯಾವುದೇ ಖರ್ಚಿಲ್ಲದೆ ಬೇಸಾಯವನ್ನು ಮಾಡುವ ತಂತ್ರವೇ ನೈಸರ್ಗಿಕ ಕೃಷಿ. ಕೃಷಿ ಮಾಹಿತಿ ಕೇಳಿದಿರಿ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕುಶಾಲಿ ಹೊರಹರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಮರಿಯಾಡಿರಿಯೇ ಎಪ್ಪೆಗೆ ಪೀಂಜೇಡೂಗೇರಾ ಮರಿಯಾಡಿರಿಯೇ ಎಪ್ಪೆಗೆ ಪೀಂಜೇಡೂಗೇರಾತಲಾಲಿರುವೆ ಲಾಲಿ ಲಾಲಿ ಬಾಗೇಡಿ ಜುತಲಾರುವೆ ಲಾಲಿ ಲಾಲಿ ಬಾಗೇಡಿ ಸಂಕಿ ಮಾತಾರುವೆ ಪಿಗೆ ಪಿಂಜೆ ಗುಂಗೇರ ಸಂಕಿ ಮಾತಾರುವೆ ಪಿಗೆ ಪಿಂಜೆ ಗುಂಗೇರ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಮಾರಿ ಗೋಸಾಯಿ ರೋಲೆ ಸಾಯಿ ಗೋಸಾಯಿ ರೋದವೆ ಮರಿ ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ್ನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ್ನ ಕಂಡ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ. ಬೇಡ ನನ್ನ ಕಂಡ ಮಸರ ಮಾರಕ ಹೊಂದೇನಿ, ಅಳಬೇಡ ನನ್ನ ಕಂದ ಮಸರ ಮಾರಕ ಹೊಂಗೇನಿ, ಮಸರ ಮಾರಕ ಹೊಂದೇನಿ ಅಂಗಿ ಕೂಲ ತರಬೇನಿ. ಅಳಬೇಡ ನನ್ನ ಕಂದ ಮಸರ ಮಾರಿ ಬರದೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾಲ ಸೋದು ತರು ನಾಮ ಪಾಡಿ ಶ್ರೀ ಸೇವಾಲ ತರು ನಾಮ ಪಾಡಿ ಮಾತಾ ದರ ಮಾಣಿ ರೋತು ತೂ ಪೀಲ ಸೋದು ಸೋದು ರೇ ಸೇವಾಲ ಸೋದು ರೇ ಸೇವಾಲ ಮಾತಾ ದರ ಮಾಣಿ ರೋತು ತೂ ಪೀಲ ಕರಿ ಅಡಿ ಗೇತಿ ಸರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸುದು ಸುದು ರೇ ಸೇವಾಲ ಮಾತಾ ಘರ ಮಾಡಿ ರೋತು ತೂ ಪೀಲ ಸುದು ಸುದು ರೇ ಸೇವಾಲ ಮಾತಾ ದರ ಮಾಡಿ ರೋತು ತೂ ಪೀಲ ತರು ಮಾಪೋ ಸರೆ ಗೋರ ತಪೇನ ಸುದು ಸುದು ರೇ ಸೇವಾಲ ಮಾತಾ ದರ ಮಾಡಿ ಪೀಲ ಸುಧುಸುಧುರೇವಾಲ ಹಲೋ ಬಾಳ ಹಲೋ ಸುಧೋ ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು ಕೋಟೆ ಗಾಯೇ ಹೂ ಗೋತಾರೇ ಕಾತೆ ಕೇಳಿ ವಾಯೇ